ಬ್ಲೇಡಿ ಮ್ಯಾರಿ, ಕನ್ನಡಿನಲ್ಲಿ ರಾಕ್ಷಸಿ. ರಾತ್ರಿಯ ಸಮಯವಾಯಿತು, ಮತ್ತೆ ಕೆಲವು ಮಕ್ಕಳು ಒಂದು ಕಾಡಿನಲ್ಲಿ ಬ್ರೋನ್ ಫೈರ್ ಹತ್ತಿರ ಕೂತಿದ್ದರು. ಯಾವಾಗೂ ಬ್ರೋನ್ ಫೈರ್ ನಲ್ಲಿ ಭೂತಾದ ಕತೆ ಹೇಳುತ್ತಾರೆ. ಅವಾಗ ಶಿವಂ ಎಂಬ ಹುಡುಗ ಭೂತಾದ ಕತೆ ಹೇಳುತ್ತಾನೆ. ಅದು ಕತೆ ಬ್ಲೇಡಿ ಮ್ಯಾರಿ ಬಗ್ಗೆ ಇತ್ತು. ಅದು ಕೇಳಿದ ನಂತರ ಒಂದು ಹುಡುಗ ಕೇಳಿದ್ದ, ಶಿವಂ, ಏ ನಿಜಾನೇ ಬ್ಲಡಿ ಮ್ಯಾರಿ ಇರುತ್ತಾ? ಹೌದು ಮತ್ತೆ, ಇದೊಂದು ಸತ್ಯ ಕಥೆ ಇದೆ. ನಿನ್ಗೆ ಹೆಂಗ್ ಗೊತ್ತು? ನಾನು ಇದರ ಬಗ್ಗೆ ಒಂದು ಪುಸ್ತಕವನ್ನು ಓದಿದ್ದೆ. ಹೀಗಂತಾರೆ, ಒಂದ್ ವೇಳೆ ಬ್ಲಡಿ ಮ್ಯಾರಿಗೆ ನೋಡ್ಬೇಕನ್ಸಿದ್ರೆ, ಆದರೆ ನಿಮ್ಗೆ ರಾತ್ರಿ 3 ಗಂಟೆಗೆ ಏನೋ ಮುಂಬತ್ತಿ ಹಚ್ಚಿ ಕನ್ನಡಿ ಮುಂದೆ ನಿಲ್ಲಬೇಕಾಗುತ್ತಂತೆ. ಮತ್ತೆ 3 ಸಾರಿ ಬ್ಲಡಿ ಮೇರಿ ಅಂತ ಕರೆಯಬೇಕಾಗುತ್ತೆ. ಇದರಿಂದ ಅದು ನಿಮ್ಗೆ ಕಾಣಿಸುತ್ತದೆ. ಆದರೆ ಇದನ್ನು ಹೇಳುತ್ತಾರೆ, ಯಾರು ಈ ಚಾಲೆಂಜ್ನ ಪ್ರಯತ್ನ ಮಾಡ್ತಾರೋ ಅವರಿಗೆ ಬ್ಲಡಿ ಮೇರಿ ಸಾಯಿಸ್ತಾಳೆ. ಎಲ್ಲ ಹುಡುಗರು ಶಿವಂನ ಮಾತು ಕೇಳಿ ಭಯಪಟ್ಟರು. ಅವಾಗೆ ಅದರಿಂದ ಒಂದು ಹುಡುಗಿ ಶೀನಾ ಹೇಳಿದಳು, ಓ ಪ್ಲೀಸ್, ನಾನು ಈ ಮಾತುಗಳನ್ನು ನಂಬಲ್ಲ. ಸರಿ, ನಂಬಬೇಡ. ನನ್ನ ಅನಸಿನ ಮಟ್ಟಿಗೆ ಯಾರಾದರೂ ನಂಬಲಿ ಅಥವಾ ಬಿಡಲಿ, ನನಗೆ ಏನೂ ಸಮಸ್ಯೆ ಆಗಿಲ್ಲ. ಯಾವ ಮಾತು ನಿಜವಿದೆನೋ ಅದಕ್ಕೆ ಯಾರೂ ಮುಚ್ಚಿಡಕ್ಕಾಗಲ್ಲ. ಹೇ ಗೈಸ್, ನನಗನ್ಸುತ್ತೆ ನಾವೆಲ್ಲ ಇಲ್ಲಿಂದ ಹೋಗಬೇಕಂತ. ಶೀನಾ ಮತ್ತು ಉಳಿದ ಹುಡುಗರು ಅಲ್ಲಿಂದ ಹೋದರು. ನಡಿ ಶಿವಂ, ತಡವಾಗ್ತಿದೆ. ನಮ್ಗೆ ತಡವಾದ್ರೆ ಅಮ್ಮ ಅಪ್ಪ ಬಹಳ ಹೊಡೆಯುತ್ತಾರೆ. ಈ ಶೀನಾ ತನ್ನ ಬಗ್ಗೆ ಏನು ಅನ್ಕೋತಿದ್ದಾಳೋ ಏನೋ, ಯಾವಾಗ್ಲೂ ಕೂಡ ಅವಳು ಹೇಳಿದ್ದೇ ಸರಿ ಅನ್ಕೋತಾರೆ. ಹೋಗ್ಲಿ ಬಿಡು ಕಣೋ, ಹೋಗ್ಲಿ ಬಿಡು. ನನಗೊಂದು ಮಾತು ಹೇಳು. ಹಾ ಹೇಳು. ನೀನು ಯಾವಾಗಾದ್ರೂ ಬ್ಲಡಿ ಮೇರಿ ಚಾಲೆಂಜ್ ಪ್ರಯತ್ನ ಮಾಡಿದ್ದೀಯಾ? ಇಲ್ಲ, ಆದ್ರೆ ಪ್ರಯತ್ನ ಖಂಡಿತ ಮಾಡ್ಬೇಕನ್ಸುತ್ತೆ. ಹೌದಾ, ನಡಿ ಇವಾಗ ಹೋಗೋಣ. ಅದಾದ ನಂತರ ಇಬ್ಬರು ಮಾತಾಡಿ ತನ್ನ ತನ್ನ ಮನೆಗೆ ಹೋದರು. ಆದರೆ ದಾರಿಯಲ್ಲಿ ಕೂಡ ಶ್ಯಾಮ್ನ ಮನಸ್ಸಿನಲ್ಲಿ ಅದೇ ಬ್ಲಡಿ ಮ್ಯಾರಿ ಕತೆ ತಿರುಗುತ್ತಿತ್ತು. ಆ ರಾತ್ರಿ ಶ್ಯಾಮ್ಗೆ ನಿದ್ದನೆ ಬರ್ತಿರ್ಲಿಲ್ಲ. ಪದೇ ಪದೇ ಬ್ಲಡಿ ಮ್ಯಾರಿ ಬಗ್ಗೆನೇ ಯೋಚಿಸ್ತಾ ಇದ್ದ. ಮತ್ತೆ ಯೋಚಿಸಿ ಯೋಚಿಸಿ ಅವನ ಕಣ್ಣು ಪೂರ್ತಿ ಕೆಂಪದಾಯಿತು. ಯಾಕೀತರ? ಶ್ಯಾಮ್ನ ನಿದ್ದೆ ತಪ್ಪೋಗಿತ್ತು. ಮತ್ತೆ ಅವನು ಎದ್ದು ವಾಶ್ರೂಮ್ಗೆ ಹೋದನು. ಅವನು ಕೈಗಳು ತೊಳೆಯುತ್ತಾ ಏನೋ ಯೋಚಿಸ್ತಾ ಇದ್ದ. ಯಾಕೆ ಈ ಬ್ಲಡಿ ಮೇರಿಗೆ ನಾನೇ ಪ್ರಯತ್ನ ಮಾಡಬಹುದಲ್ಲ. ಮತ್ತೆ ನಾನು ಶಿವಂಗೆ ಹೇಳ್ತೀನಿ, ಮತ್ತೆ ಇದನ್ನು ಗೊತ್ತಾಗುತ್ತೆ ಈ ಬ್ಲಡಿ ಮೇರಿ ನಿಜಾನ ಸುಳ್ಳ ಅಂತ. ಅವನೇನೋ ಒಂದು ಹೇಳಿದ್ದ, ಮತ್ತೆ ಚಾಲೆಂಜ್ ನಲ್ಲಿ ಮೊಂಬತ್ತಿನೂ ಹಚ್ಚುತ್ತಾರಂತ. ಅರೆ ಯಾರ್, ಇವಾಗ ಮೊಂಬತ್ತಿ ಎಲ್ಲಿಂದ ತರ್ಲಿ? ಶ್ಯಾಮ್ ತನ್ನ ರೂಮ್ನಲ್ಲಿ ಮೊಂಬತ್ತಿ ಹುಡುಕ್ತಾ ಇದ್ದನು. ಬಹಳ ಹುಡುಕಿದ ನಂತರವೂ ಮೊಂಬತ್ತಿ ಸಿಗಲಿಲ್ಲ. ಯಾವಾಗ ಅವನು ಅಲ್ಮಾರಿ ತೆಗೆದನೋ ಕೊನೆಗೂ ಅವನಿಗೆ ಮೊಂಬತ್ತಿ ಸಿಕ್ಕಬಿಡಿತು. ಥ್ಯಾಂಕ್ ಗಾಡ್, ಮೊಂಬತ್ತಿ ಸಿಕ್ಬಿಟ್ಟವು. ಅರೆ ಇದೇನು, 3 ಗಂಟೆ ಆಗಿದೆ. ಇವಾಗ ನಾನು ಈ ಚಾಲೆಂಜ್ ಸರಿ ಸಮಯದಲ್ಲಿ ಮಾಡಬಹುದು. ಅವನು ಮತ್ತೆ ಬಾತ್ರೂಮ್ ಒಳಗೆ ಹೋದನು. ಮತ್ತೆ ಮೊಂಬತ್ತಿ ಹಚ್ಚಿ ಅವನು ಕನ್ನಡಿ ಮುಂದೆ ನಿಂತು ಹೇಳಿದ, ಬ್ಲಡಿ ಮೇರಿ, ಬ್ಲಡಿ ಮೇರಿ, ಬ್ಲಡಿ ಮೇರಿ. 3 ಸಾರಿ ಬ್ಲಡಿ ಮ್ಯಾರಿ ಹೇಳಿದ ನಂತರವೂ ಶ್ಯಾಮ್ಗೆ ಯಾವ ತರನೂ ಕೆಟ್ಟ ವ್ಯವಹಾರ ನಡೆದಿಲ್ಲ. ಮತ್ತೆ ಅವನಿಗೆ ಯಾವ ತರ ಕೂಡ ಬ್ಲಡಿ ಮ್ಯಾರಿ ಕಾಣಿಸಿಲ್ಲ. ಹಾಗೆ ಶೀನಾ ನಿಜ ಹೇಳ್ತಿದ್ಳು, ಇವೆಲ್ಲ ಜನ ಮಾಡಿದ್ದು ಮಾತುಗಳು. ಬ್ಲಡಿ ಮೇರಿ ಈ ತರ ಏನೂ ಇರಲ್ಲ. ಇವಾಗ ನಾಳೆ ನಾನು ಶಿವಂಗೆ ಎಲ್ಲ ನಿಜ ಮಾತು ಹೇಳ್ತೀನಿ. ಸುಮ್ಮನೆ ನನ್ನ ಟೈಮ್ ಹಾಳು ಮಾಡ್ಕೊಂಡಿದ್ದೀನಿ. ಹಾ ನಡಿ, ಹೋಗಿ ಮಲಗೋಣ. ಶ್ಯಾಮ್ ಮಲಗಕ್ಕೆ ಹೋದನು. ಸ್ವಲ್ಪ ಸಮಯ ಮಲಗಿದ ನಂತರ ಅವನಿಗೆ ಬಹಳ ಕೆಟ್ಟು ಕೆಟ್ಟು ಕನಸುಗಳು ಬರುತ್ತಿದ್ದವು. ಅದರಗೋಸ್ಕರ ಅವನು ಬಹಳ ಗಾಬರಿ ಪಟ್ಟನು. ಅವನಿಗೆ ಈ ತರ ಅನಿಸ್ತಾ ಇತ್ತು, ಯಾರು ಅವನ ಹತ್ರ ಕೂತಿದ್ದಾರೆ ಅಂತ. ಅದರಗೋಸ್ಕರ ಅವನು ಬಹಳ ಎದರಿ ಬಿಟ್ಟ. ಇದೇನ್ ನನಗೆ ಈ ತರ ಕನಸು ಬಿಡುತ್ತಿದೆ? ಶ್ಯಾಮ್ಗೆ ತನ್ನ ಅಕ್ಕಪಕ್ಕ ಬಹಳಷ್ಟು ವಿಚಿತ್ರ ಕಾಣಿಸ್ತಾ ಇತ್ತು. ಅವಾಗೆ ಅವನಿಗೆ ಅನಿಸ್ತು, ಯಾರೋ ಅವನ ಹತ್ತಿರದಿಂದ ಹೋದರು ಅಂತ. ಯಾವುದೋ ನೆರಳು ಅವನ ಹತ್ತಿರದಿಂದ ಹೋಗೋದು ನೋಡಿ ಶ್ಯಾಮ್ ಬಹಳ ಗಾಬರಿ ಪಟ್ಟ. ಅವನ ನಿದ್ದೆ ಇವಾಗ ಹಾರಿ ಹೋಗಿತ್ತು. ಅವನು ಮಲಗಕ್ಕೆ ಬಹಳ ಪ್ರಯತ್ನ ಮಾಡಿದ್ದ, ಆದರೆ ಅವನು ಪೂರ್ತಿ ರಾತ್ರಿ ಮಲಗಿಲ್ಲ. ಮತ್ತೆ ಇದರಲ್ಲಿ ಬೆಳಗ್ಗೆ ಆಗೋಯ್ತು. ಶ್ಯಾಮ್ ಎದ್ದು ನೇರವಾಗಿ ಬಾತ್ರೂಮ್ ಒಳಗಡೆ ಹೋದನು. ಒಳಗೆ ಹೋಗಿದ ನಂತರ ಅವನ ಕಣ್ಣು ಆಕಸ್ಮಿಕವಾಗಿ ಕನ್ನಡಿ ಮೇಲೆ ಬಿತ್ತು. ಆದರೆ ಅದು ಪೂರ್ತಿ ಹೊಡೆದು ಹೋಗಿತ್ತು. ಅರೆ ಇದೇನು, ಈ ಕನ್ನಡಿ ಯಾಕೆ ಹೊಡೆದು ಹೋಗಿದೆ? ಯಾವಾಗ ಶ್ಯಾಮ್ ನೋಡಿದ ಕನ್ನಡಿ ಒಡೆದು ಹೋಗಿತ್ತು. ಅವನು ಬಹಳ ಗಾಬರಿ ಪಟ್ಟ. ಅವಾಗ ಆಕಸ್ಮಿಕವಾಗಿ ರಾತ್ರಿ ಕೆಟ್ಟ ಕನಸುಗಳು ನೆನಪು ಬಂದಿತ್ತು. ಅವನಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಕೊನೆಗೂ ಅವನ ಜೊತೆ ಏನಾಗುತ್ತಾ ಇದೆ ಅಂತ. ಅವಾಗ ಅವನ ಅಮ್ಮ ಹೊರಗಿಂದ ಕರೆದಳು. ಮಗನೇ ಬೇಗ ಹೇಳು, ತಯಾರಾಗು, ನೋಡು ನೀನು ಶಾಲೆಗೆ ಬಹಳ ಲೇಟ್ ಆಗೋಗಿದೀಯ. ಶ್ಯಾಮ್ ಇವಾಗ ತಯಾರಾಗಿದ್ದ, ಆದರೆ ಇವಾಗೂ ಕೂಡ ಅವನು ಕನ್ನಡಿ ಒಡೆದು ಹೋಗೋ ಚಿಂತೆಯಲ್ಲೇ ಇದ್ದಾನೆ. ಕೆಲವು ಸಮಯದ ನಂತರ ಅವನು ಶಾಲೆ ಬಸ್ಸಿನಿಂದ ಶಾಲೆಗೆ ತಲುಪಿದ್ದನು. ಅರೆ ಶಿವಮಂತು ಎಲ್ಲೂ ಕಾಣಿಸ್ತಾ ಇಲ್ಲ. ಮತ್ತೆ ಶ್ಯಾಮ್ ಹೇಗಿದ್ಯಾ ಕಣೋ? ಹಾ ಕಣೋ, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಳು. ಯಾರ್ ನೀನು ಏನೋ ಚಿಂತೆಯಲ್ಲಿದ್ದೀಯ, ಹೇಳಲ್ಲ? ಯಾರಾದ್ರೂ ಏನಾದ್ರೂ ಹೇಳಿದಾರ ನಿಂಗೆ? ಒಂದ್ ವೇಳೆ ಹೇಳಿದರೆ ನನ್ನಷ್ಟು ಕೆಟ್ಟವರು ಯಾರಿಲ್ಲ. ಅರೆ ಯಾರ್ ಸುಮ್ನೆ, ಯಾಕೋ ಗೊತ್ತಿಲ್ಲ ಮೈ ಹುಷಾರ್ ಅನ್ಸ್ತಾ ಇಲ್ಲ. ಹೌದಾ? ಮತ್ತೆ ನೀನ್ ಶಾಲೆಗೆ ಯಾಕೆ ಬಂದಿದ್ಯಾ? ಮತ್ತೆ ನೀನಿಲ್ಲದೆ ಮನೆಯಲ್ಲಿ ಮನಸ್ಸಾಗಿ ಬರುತ್ತೆ. ಸರಿ ನಡಿ, ಹೋಗೋಣ ಕ್ಲಾಸ್ ನಲ್ಲಿ, ಇಲ್ಲಾಂದ್ರೆ ಮಿಶ್ರಾ ಸರ್ ನಮ್ಮ ಕ್ಲಾಸ್ ತಗೋತಾರೆ. ಹಾ ಹಾ ನಡಿ ಕಣೋ. ಆದ್ರೆ ಶಿವಂ, ನೀನ್ ಮಿಶ್ರಾ ಸರ್ ಹೋಮ್ವರ್ಕ್ ಮಾಡಿದೀಯಾ? ಅರೆ ಯಾರ್, ಮತ್ತೆ ಇವತ್ತು ಹೋಮ್ವರ್ಕ್ ಮಾಡೋದು ಮರೆತು ಬಿಟ್ಟೆ. ಇವಾಗೇನ್ ಮಾಡ್ಲಿ ಅನ್ಸುತ್ತೆ, ಮತ್ತೆ ಇವತ್ತು ಹೊಡೆತಾರೆ, ಮತ್ತೆ ಕ್ಲಾಸ್ ಹೊರಗೆ ಕೂಡ ನಿಲ್ಲಬೇಕಾಗುತ್ತೆ. ಅರೆ ಏನೂ ಇಲ್ಲ, ನೀ ಚಿಂತೆ ಮಾಡ್ಬೇಡ ಕಣೋ, ನಾನ್ ನನ್ನ ಹೋಮ್ವರ್ಕ್ ತೋರಿಸ್ತೇನೆ. ಯಾರ್ ಶ್ಯಾಮ್, ನೀನಿಲ್ಲದಿದ್ದರೆ ಗೊತ್ತಿಲ್ಲ ನಂದೇನಾಯ್ತಿತ್ತು. ಹುಚ್ಚ ಇದೆಯಾ ನೀನು? ನಡಿ ಬೇಗ, ಇವಾಗ ತಡ ಆಗ್ತಾ ಇಲ್ವಾ ನಮ್ಗೆ? ಹಾ ಹಾ ನಡಿ. ಇದು ಹೇಳಿ ಅವರಿಬ್ಬರು ಕ್ಲಾಸ್ ಒಳಗೆ ಹೋದರು. ಮತ್ತೆ ಶಿವಂ ಶ್ಯಾಮ್ಗೆ ಕೇಳಿದನು. ಶ್ಯಾಮ್, ನಾನ್ ನೋಡ್ತಾ ಇದ್ದೀನಿ, ನೀನ್ ಬಹಳ ಚಿಂತೆಯಲ್ಲಿದ್ದೀಯಾ, ಏನ್ ಮಾತಿದೆ ನನಗೆ ಹೇಳು. ಏನಿಲ್ಲ ಕಣೋ, ಹೇಳಿದ್ದೀನಲ್ಲ ಮೈ ಹುಷಾರಿಲ್ಲ ಅಂತ. ಏನೋ ಸಮಸ್ಯೆ ಇದೆ, ಇಲ್ಲಾಂದ್ರೆ ಶ್ಯಾಮ್ ಈ ತರ ಇಲ್ಲ, ನನ್ನಿಂದ ಏನಾದ್ರೂ ಮುಚ್ಚಿಡುತ್ತಿದ್ದಾನೆ, ಗೊತ್ತು ಮಾಡಬೇಕಾಗುತ್ತೆ. ಏನಾಯ್ತು ಶಿವಂ, ಏನ್ ಇಚ್ಛಿಸ್ತಾ ಇದೀಯ? ಅರೆ ಏನಿಲ್ಲ. ಅವಾಗ ಶಾಲೆಯ ಗಂಟೆ ಬಾರಿಸಿತ್ತು. ಶಾಲೆ ಬಿಟ್ಟ ನಂತರ ಅವರಿಬ್ಬರು ತನ್ನ ತನ್ನ ಮನೆಗೆ ಹೋದರು. ಸ್ವಲ್ಪ ಸಮಯದ ನಂತರ ತನ್ನ ತನ್ನ ಮನೆಗೆ ಹೋಗಿಬಿಟ್ಟರು. ಗೊತ್ತು ಮಾಡಿಕೊಳ್ಳಬೇಕಾಗುತ್ತೆ ಶ್ಯಾಮ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ. ಅಮ್ಮ, ನಾನು ಶ್ಯಾಮ್ನ ಮನೆಗೆ ಹೋಗ್ತಾ ಇದ್ದೀನಿ. ಹಾ ಸರಿ, ಆದರೆ ಬೇಗ ಬಂದುಬಿಡು. ಹಾ ಹಾ ಸರಿ ಅಮ್ಮ. ಹಾಗೆ ಶಿವಂ ಮನೆ ಹೊರಗಡೆ ಕಾಲು ಇಡುತ್ತಾನೆ. ಹಾಗೆ ಅವರ ಅಮ್ಮ ಅವನಿಗೆ ಕರೆಯುತ್ತಾಳೆ. ಶಿವಂ ಶಿವಂ ಮಗನೇ, ಬೇಗ ಬಾ. ಏನಾಯ್ತಮ್ಮ? ಶಿವಂ ಮಗನೇ, ಶಿವಂ. ಅಮ್ಮ ನೀನ್ ಅಳ್ತಾ ಇದೀಯ ಯಾಕೆ? ಮಗನೇ ನಮ್ಮ ಶ್ಯಾಮ್ ಇವಾಗ ಇಲ್ಲ. ಯಾವಾಗ ಶಿವಂ ತನ್ನ ಅಮ್ಮ ಶ್ಯಾಮ್ನ ಸಾವಿನ ಮಾತು ಕೇಳಿ ಅವನು ಬಹಳ ಗಾಬರಿ ಬಿಟ್ಟನು. ಅವನ ಕೈಕಾಲುಗಳು ಬಹಳ ತಣ್ಣಗೆ ಆದವು. ಮತ್ತೆ ಅವನು ತಲೆ ಸುತ್ತಿ ಬಿದ್ದು ಬಿಟ್ಟ. ಮಗನೇ ಏಳು, ಮಗನೇ ಏಳು, ಮಗನೇ. ಅಮ್ಮ ನೀನು ಸುಳ್ಳು ಹೇಳ್ತಾ ಇದೀಯಲ್ಲ, ಶ್ಯಾಮ್ಗೆ ಏನೂ ಆಗಿಲ್ಲ ಅಲ್ಲ? ಇಲ್ಲ ಮಗನೇ, ಈ ತರ ಏನೂ ಇಲ್ಲ. ಶ್ಯಾಮ್ ಇವಾಗ ಈ ಭೂಮಿ ಮೇಲೆ ಇಲ್ಲ. ಬೆಳಗ್ಗೆ ಅಂತೂ ಚೆನ್ನಾಗೇ ಇದ್ದ, ಆಕಸ್ಮಿಕ ಏನಾಯ್ತು ಅವನಿಗೆ? ನಾನಂತೂ ನಂಬಲ್ಲ, ನಾನಂತೂ ಶ್ಯಾಮ್ ಮನೆಗೆ ಹೋಗ್ತಾ ಇದ್ದೀನಿ. ಮಗನೇ ನಿಂತುಕೋ, ನಾನು ಕೂಡ ಬರುತ್ತೀನಿ. ಅವಾಗ ಶಿವಂ ಮತ್ತೆ ಅವನ ಅಮ್ಮ ಶ್ಯಾಮ್ನ ಮನೆಗೆ ತಲುಪಿದ್ದರು. ಅವಾಗ ಶಿವಂ ನೋಡುತ್ತಾನೆ ಶ್ಯಾಮ್ ಅವರ ಅಮ್ಮ ಜೋರು ಜೋರಾಗಿ ಅಳುತ್ತಿದ್ದಳು. ಮತ್ತೆ ಅವನು ಸ್ವಲ್ಪ ಮುಂದೆ ಹೋದ. ಅವಾಗ ಅವನು ನೋಡಿದ, ಶ್ಯಾಮ್ನ ಶರೀರವನ್ನು ಕೆಳಗೆ ಇಟ್ಟಿದ್ದರು. ಮತ್ತೆ ಅವನು ಶ್ಯಾಮ್ ಶರೀರವನ್ನು ಅಪ್ಪಿಕೊಂಡು ಜೋರು ಜೋರಾಗಿ ಅಳುತ್ತಾ ಇದ್ದನು. ಶ್ಯಾಮ್ ಶ್ಯಾಮ್ ನಡಿ ಕಣೋ, ಎದ್ದೇಳು, ನಡಿಯೋ, ನಡಿ, ಆಟ ಆಡೋಕ್ ಹೋಗೋಣ. ಸತ್ಯ ಅಂತೂ ಇದು ಇತ್ತು, ಶಿವಂನ ಗೆಳೆಯ ಶ್ಯಾಮ್ ಇವಾಗ ಈ ಜಗತ್ತಿನಲ್ಲಿ ಇರಲಿಲ್ಲ. ಅದಾದ ನಂತರ ಶ್ಯಾಮ್ನ ದಿವ್ಯ ಸಂಸ್ಕಾರ ಮಾಡಲಾಯಿತು. ಆದರೆ ಶಿವಂ ಶ್ಯಾಮ್ನ ಆಕಸ್ಮಿಕ ಸಾವಿನಿಂದ ಇವಾಗೂ ಕೂಡ ಯೋಚಿಸ್ತಾ ಇದ್ದಾನೆ. ಏನಿತ್ತು ಶ್ಯಾಮ್ನ ಆಕಸ್ಮಿಕವಾದ ಸಾವಿನ ರಹಸ್ಯ?